ಹೋಗಿ ಹೊಟ್ಟಿ ಹರ್ಕೊಂಡ ಕುಂತೋ, ನೀ ಹೊಟ್ಟಿ ಹರ್ಕೊಂಡ ಕುಂತೋ. ಸಂತಿಲಿ ನೆರೆದ ಗಂಟಿ ಚೌಡರಿಗೆ ಗಂಟ ಕದಿವ ಭ್ರಾಂತೋ, ಸಂತಿಲಿ ನೆರೆದ ಗಂಟಿ ಚೌಡರಿಗೆ ಗಂಟ ಕದಿವ ಭ್ರಾಂತೋ, ಮಲ್ಲನ ಚಿಂತೋ ಆಗಿರ್ ಮಲ್ಲನ ಚಿಂತೋ. ಜಾತ ಮುತ್ತಿನತ್ತ ಜನ ಕೇಳರೆ ಜಾತರಂಗ ಮಾಡಬೇಕು, ನಾವು ನೀವು ಜಾತರಂಗ ಮಾಡಬೇಕು.